ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಮಂಜಪ್ಪ ಕಲ್ಲೂರು ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಂತರ ರೈತರಿಗೆ ಸಲಹೆಗಳು, ಆನಂತರ ಕೆಲವು ಕೃಷಿ ಗೀತೆಗಳು ಸಹ ಇವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಹಾಗಾದರೆ ರೈತ ಮಿತ್ರರೇ, ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಅನುಭವ ಕುರಿತು ಶ್ರೀ ಮಂಜಪ್ಪ ಕಲ್ಲೂರು ಅವರೊಂದಿಗೆ ಕಾರ್ಯಕ್ರಮದ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಮಂಜಪ್ಪ ಕಲ್ಲೂರವರು ನಮ್ಮ ಜೊತೆಗಿದ್ದಾರೆ. ಇವರು ರೈತರು, ಜೊತೆಗೆ ತಮ್ಮ ಭಾಗದಲ್ಲಿ ಯಾವುದೇ ಕೆಲಸಗಳು ಇಲ್ಲದೇ ಇದ್ದಾಗೆ, ಸಾಮಾನ್ಯವಾಗಿ ಈ ಭಾಗದಲ್ಲೆಲ್ಲ ಮಳೆಯ ಅಭಾವ ಹೆಚ್ಚಿರ್ತದೆ, ಹಾಗಾಗಿ ರೈತರಿಗೆ ಇಲ್ಲಿ ಹೆಚ್ಚು ಕೆಲಸಗಳು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಕಡೆಗೆ ಕೆಲಸವನ್ನು ಅರಿಸ್ಕೊಂಡು ಹೋಗ್ತಾರೆ. ಮೀನು ಸಾಕಾಣಿಕೆ ಅಥವಾ ಮೀನುಗಾರರ ಜೊತೆ ಕೆಲಸ ಮಾಡುವುದು, ಅಥವಾ ದಕ್ಷಿಣ ಕನ್ನಡಕ್ಕೆ ಹೋದರೆ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವುದು, ಅಥವಾ ಬೇರೆ ಬೇರೆಯವರ ಹೊಲಗಳಲ್ಲಿ ಕೆಲಸ ಮಾಡುವುದು, ಈ ಥರದೆಲ್ಲ ವೃತ್ತಿಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಒಂದು ರೈತರು ನಮ್ಮೊಟ್ಟಿಗಿದ್ದಾರೆ, ಸಣ್ಣ ರೈತರು, ಮಂಜಪ್ಪ ಕಲ್ಲೂರವರು. ಮಂಜಪ್ಪರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮಂಜಪ್ಪರೇ, ನಿಮ್ಮದು ಸ್ವಂತ ಊರು ಬೆಣಕಲ್? ಇಲ್ಲಿ ನಿಮ್ಮ ಭಾಗದಲ್ಲೆಲ್ಲ ನಿಮ್ಮ ಭೂಮಿ ಯಾವ ಥರ ಇದೆ? ಮತ್ತಿನ್ನೊಂದ್ ಯಾವ ಶೇಂಗಾ? ಅಬ್ಬಸೇಂಗಾ ಉತ್ತಮ ಲಾಭದಾಯಕನ ಅಥವಾ ಕೀಳ್ ಶೇಂಗಾ ಚೆನ್ನಾಗನ? ಕೀಳ್ ಶೇಂಗಾನ ಉತ್ತಮ ಅನ್ಸುತ್ತೆ. ಯಾಕೆ? ಅದು ಯಾಕಂದ್ರೆ ಸ್ವಲ್ಪ ಕೇಸಿಂಗ ಜಾಸ್ತಿ ಇಳುವರಿ ಬರ್ತಾರೆ. ಅದು ಇದು ಅಪ್ಸಿಂಗ ಈಗ ಈ ವಾತಾವರಣಕ್ಕೆ ಬರಲ್ರಿ. ಈಗ ಮೊದಲಾಗ ಬರ್ತಾರೆ, ಮುಂಚೆ ಈಗ ಬರಲ್ಲ ಬಿಡ್ರಿ, ಕಮ್ಮಿ ಆತ್ರಿ. ಅದು ಈಗ ಹುಲ್ಲು ಕಸ ಬೆಳೆ ಕತ್ ಬಿಡ್ತಲ್ರಿ, ಅದಕ್ಕೆ ಅದು ಇಳುವರಿನ ಬರಲ್ರಿ. ಈಗ ಯಾವುದು ಅಂದ್ರೆ ನಿಮ್ಮಲ್ಲಿ ಅಂದ್ರೆ ನೀವು ಹೇಳೋ ಪ್ರಕಾರ ಕಳೆ ಜಾಸ್ತಿ ಬರ್ತಾರೆ, ಕಸ ಅಪ್ಸಿಂಗ್ರಿ. ಅದ ಯಾಕಂದ್ರೆ ಮಳಿ ಒಂದು ಸರಿ ಕರೆಕ್ಟ್ ಆಗಲ್ಲರಿ. ಅದು ಎಲ್ಲಿ ಮಧ್ಯೆ ಎಡಕಂಟು ಹೊಡಕ್ ಬರಲ್ಲ ಬರ್ತ್ರಿ ಬರ್ತ್ರಿ. ಅದ ಮಧ್ಯೆ ಅದು ಸ್ವಲ್ಪ ಅಬ್ಬಿತ್ತು ಅಂದ್ರ ಬರಲ್ರಿ, ಅದು ಸ್ವಲ್ಪ ಸಣ್ಣದ ಅಷ್ಟ ಬರ್ತದೆ ಎಡಿ ಹೊಡಿಯಕ. ಓಹೋ, ಸ್ವಲ್ಪ ಸಣ್ಣ ಇರ್ಬೇಕ್ರಿ ಅದು, ಅಂದ್ರೆ ಎಡಿ ಹೊಡಿಯಕ್ ಬರ್ತಿರ ಅದು. ಹ್ಮ್ ಹ್ಮ್, ಸ್ವಲ್ಪ ದೊಡ್ಡದಾಗಿಲ್ಲ ತಿಂಗಳಲ್ಲಿ ಎಡಿ ಹೊಡೆ ಸುತ್ತ ಇಪ್ಪತ್ತ ಇಪ್ಪತ್ತೊಂದಿನೂ ಬರ್ತ್ರಿ ಎಡಿ. ಇಪ್ಪತ್ತೊಂದಿನಲ್ಲಿ ಎಡಿ ಹೊಡಿಬೋದು, ಆಮೇಲೆ ಹೊಡಿಲಿಕ್ಕೆ ಆಗಲ್ಲ ಹೇಳ್ರಿ. ಎರಡ್ ಸಲ ಹೊಡಿಬೋದ್ರಿ, ಹಿಂದ ಹೊಡಿಬೇಕ್ರಿ ಎಂಟು ದಿನದಾಗ. ಬಂದ್ರೆ ಬರ್ತಿರೋದ ಇಲ್ಲ ಬರಲ್ರಿ. ಆಮೇಲೆ ಕಳೆ ಬೆಳಿತಾನೆ ಹೋಗ್ತದ? ಹಾ, ಕಳೆ ಆಗ ಬೆಳೆಯದ ಬೆಳೆದ್ರಿ. ಕಸ ನೋಡ್ರಿ, ಮಳಿ ಕಟ ಸಾಧಾರಣ ಆತಂದ್ರೆ ಬರಲ್ರಿ, ಮತ್ತೆ ಹೆಚ್ಚು ಕಮ್ಮಿ ಮಳಿ ಆತಂದ್ರೆ ಅದು ಕಸ ಏಕ್ದು ಬಂದ್ಬಿಡ್ತಿರಿ ಸರ್. ಹ್ಮ್ ಹ್ಮ್. ಈಗ ನೀವು ನಿಮ್ಗೆ ಎಷ್ಟೆಕರೆ ಭೂಮಿ ಇದೆ? ನಮ್ದ್ರಿ 3 ಎಕರೆ ಐತ್ರಿ. ನಿಮ್ಗೆ ಸ್ವಂತ ನಿಮ್ ಭಾಗಕ್ಕೆ 3 ಎಕರೆ? ಈ 3 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ರ? ಹ್ಞೂ. ಏನೇನ್ ಬೆಳಿತೀರಿ ನೀವು ಹೆಚ್ಚಾಗಿ? ಸಜ್ಜಿ ಮೆಕ್ಕೆಜೋಳ ಬೆಳಿತ ನೋಡ್ರಿ ಹೆಚ್ಚಾಗಿ. ಹ್ಮ್ ಹ್ಮ್. ಸಜ್ಜಿ ಮೆಕ್ಕೆಜೋಳ ರೀ, ಸಜ್ಜಿ ಮೆಕ್ಕೆಜೋಳ. ಮೆಕ್ಕೆಜೋಳ ನಿಮ್ಗೆ ಭೂಮಿಯಲ್ಲಿ ನೀರಿನ ಮೂಲ ಇದೆಯಾ ಅಥವಾ ಕೊಳವೆ ಬಾವಿ ಆಗಿರ್ಬೋದು? ಕೊಳವೆ ಬಾವಿ ಏನಿಲ್ರಿ ಸರ, ಇದು ಒಣಬೇಸಾಯ ರೀ. ನಮ್ ಒಣಬೇಸಾಯ? ಒಣಬೇಸಾಯ ರೀ. ಮಳೆಯನ್ನೇ ಆಶ್ರಯಿಸಿ ಮಳೆ ಆಗ್ಬೇಕ್ರಿ, ಬೆಳಿಬೇಕು ನೋಡ್ರಿ. ಹ್ಮ್ ಹ್ಮ್. ಈ ಮುಂಗಾರಿಗೆಲ್ಲ ಹೆಚ್ಚಾಗಿ ಏನ್ ಬೆಳಿತೀರಿ ನೀವು? ಮುಂಗಾರಿಗೆ ರೀ ಮೆಕ್ಕೆಜೋಳ ಬೆಳಿತೀರಿ. ಹ್ಮ್. ಆಮೇಲೆ ಶೇಂಗಾ ಬೆಳಿಬೋದು ಏನ್ರಿ? ಹ್ಮ್ ಹ್ಮ್. ಈ ವರ್ಷ ಏನ್ ಹಾಕಿದ್ರಿ ನೀವು ಮುಂಗಾರಿಗೆ? ಮುಂಗಾರಿ ಸಜ್ಜೆ ಹಾಕಿವ್ರಿ. ಎಲ್ಲ ಹೋದ ಮುಂಗಾರಿಗೆ ಸಜ್ಜೆ ರೀ, ಹೋದ ವರ್ಷ ಅದನ್ನ ಹಾಕಿವ್ರಿ ಸಜ್ಜೆನೇ ಹಾಕಿವ್ರಿ ನೋಡ್ರಿ. ಹಿಂಗಾರಿಗೆ ಏನ್ ಹಾಕ್ತೀರಿ? ಹಿಂಗಾರಿ ಎಲ್ಲ ಬಿಡ್ರಿ ಸರ್, ಅದೊಂದ ಪೀಕ್ ರೀ. ಮಳೆಗಾಲ ಪೀಕ್ ಒಂದ್ರಿ ಸರ್, ಅದು ಒಣಬೇಸಾಯ ಅಲ್ರಿ. ಎಲ್ರಿ ಬೇಸಾಯ ಎಲ್ರಿ, ಮಳೆ ನೀರಿಲ್ಲ ಏನಿಲ್ರಿ. ಹ್ಮ್. ಹಿಂಗಾರಿಗೆ ನಿಮ್ ಭಾಗದಲ್ಲಿ ಏನು ಬೆಳೆಯಲ್ಲ? ಎರಿ ಇದ್ರ ಬೆಳಿತಾವ್ರಿ. ನಮ್ಗೆ ಎರಿ ಅಲ್ರಿ ಸರ್, ಮಸಾರೆ ಅಷ್ಟ ಐತ್ರಿ. ಮಸಾರೆ ಹ್ಞೂ. ವರ್ಷಕ್ಕೆ ಒಂದ್ ಬೆಳೆ ಮಾತ್ರ ತಗೊಳ್ತೀವಿ ಹ್ಞೂನ್ರಿ. ನಂತರದಲ್ಲಿ ಭೂಮಿ ಬೀಳ್ಬಿಟ್ಬಿಡ್ತೀರ? ಹ್ಞೂನ್ರಿ. ಬ್ಯಾಸಿ ಮಳೆಗಾಲ ಬರೋ ಮಟ್ಟ ಆಗಾರ ಅವು. ಮತ್ತೆ ಮಳೆಗಾಲ ಬಂದ್ಮೇಲೆ ಮತ್ತೆ ಬೇಸಾಯ ಮಾಡಿ ಉಗದಿಂದ ಉಗಾದಿ ಮಾಡಿ ಶುರು ಮಾಡ್ತೀವಿ ನೋಡ್ರಿ. ಈ 3 ಎಕರೆಯಲ್ಲಿ ಒಂದೇ ಬೆಳೆ ಬೆಳಿತೀರ? ಒಂದೇ ಬೆಳೆ ರೀ. ಯಾವುದು? ಅದು ಸಜ್ಜೆ. ಸಜ್ಜೆ ರೀ, ಸಜ್ಜೆ ಒಂದೇ ಬೆಳಿತೀರಿ? ಇವಾಗ ಸಜ್ಜೆ ಹಾಕಿವ್ರಿ, ಹಚ್ಚ ಸಲ ಮೆಕ್ಕೆಜೋಳ ಹಾಕಿದ್ರಿ. ಮೆಕ್ಕೆಜೋಳ ನೋಡ್ರಿ, ಎರಡು ವರ್ಷ ಆದ್ರೆ ಸಜ್ಜೆ ಆಗಕ್ಕ. ಈ ಮುಂಗಾರಿಗೆ ಮೆಕ್ಕೆಜೋಳ ಸೂಕ್ತನಾ ಅಥವಾ ನಿಮ್ಗೆ ಸಜ್ಜೆ ಸೂಕ್ತನಾ? ಸದ್ಯ ನೋಡ್ರಿ, ವಾದ ಸಲ ಚಲೋ ಆತ್ರಿ ಸಜ್ಜೆ. ಹ್ಮ್. ಈ ಸಲನು ಬೇಸಾಕತ್ರಿ ಸರ, ಮಳಿ ಒಂದ್ ಆಗಲ್ಲರಿ. ಎಷ್ಟು ಎಷ್ಟು ಕ್ವಿಂಟಲ್ ಆಯ್ತು ಅದು? ವಾಸಲ ಎಕರೆ ರೀ. ಹ್ಮ್. ಎಕರೆಕೊಂದು 14-15 ಕ್ವಿಂಟಲ್ ಆಯ್ತು. ಹ್ಮ್ ಹ್ಮ್. ಎಕರೆ ಎಕರೆ ಒಳ್ಳೆ ರೇಟ್ ಇದೆಯಾ? ಒಳ್ಳೆ ರೇಟ್ ಐತ್ರಿ ವಾಸಲ. ವಾಸಲ 2000 ಮಟ ಐತ್ರಿ. 2000 ಹ್ಞೂನ್ರಿ. ಹ್ಮ್ ಹ್ಮ್. ಈಗ ನಿಮ್ಗೆ ಸಜ್ಜಿಗೆ ಖರ್ಚು ಕಡಿಮೆ? ಹಾ, ಸಜ್ಜಿ ಖರ್ಚು ಕಮ್ಮಿ ಆಗುತ್ತೆ. ಲಾಭ ಆಗ್ತದೆ? ಖರ್ಚು ಕಮ್ಮಿ, ಲಾಭ ಆಗುತ್ತೆ. ಅದು ಲಾಭ ಆಗುತ್ತೆ? ಲಾಭ ಆಗುತ್ತೆ. ಎಷ್ಟು ಉಳಿಯುತ್ತೆ ನಿಮ್ಗೊಂದು? ಅದು ಎಲ್ಲ ಖರ್ಚು ಒಂದು ಎಲ್ಲ ಬಿತ್ತನೆ ಮಾಡಿ, ಎಲ್ಲ ಬೇಸಾಯ ಮಾಡಿ ಬಿತ್ತನೆ ಮಾಡಿದ್ರೆ ಒಂದು 10,000 ಬೇಕು ರೀ. 12,000 ಖರ್ಚಾಗುತ್ತೆ ರೀ. ನಮ್ಗೆ ಅದ್ರಾಗ ಚಲೋ ತಿಂಗಿ ಬೆಳಿ ಬಂತಂದ್ರೆ ಒಂದ್ 30,000 ಮಟ ಉಳಿತೈತೆ ಬಿಡ್ರಿ. 34,000 ಉಳಿತೈತೆ. 34,000 ಉಳಿತದೆ. ಒಂದ್ ಅವಧಿಯಲ್ಲಿ ಒಂದ್ 34,000 ದುಡಿತೀರಿ ನೋಡ್ರಿ. ಖರ್ಚೆಲ್ಲ ತೆಗೆದು ಎಲ್ಲ ತೆಗೆದ್ರಿ, ಒಂದ್ 40,000 ಉಳಿತೈತೆ ನೋಡ್ರಿ. ಮೆಕ್ಕೆಜೋಳ ಆದ್ರೆ? ಮೆಕ್ಕೆಜೋಳ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ಬೇಕ್ರಿ ಸರ್. ಅದು ಏನ್ರಿ, ಅದು ಚಲೋ ತಿಂಗಿ ಇಳುವರಿ ಬರ್ಬೇಕು, ಮಳೆಗಾಲ ಚಲೋ ಆಗ್ಬೇಕ್ರಿ ಅಂದ್ರೆ ಅದಕ್ಕಂತ ಜಾಸ್ತಿ ಆಗತ್ತರಿ. ಹ್ಮ್. ಲಾಭ ಜಾಸ್ತಿ ಆಗುತ್ತೆ. ಲಾಭ ಜಾಸ್ತಿ ಆಗುತ್ತೆ. ಆದ್ರೆ ಅದಕ್ಕೆ ಮಳೆ ಜಾಸ್ತಿ ಬೇಕು, ನೀರು ಜಾಸ್ತಿ. ನೀರು ಜಾಸ್ತಿ ಬೇಕು ಸರ್, ಮಳೆ ಆಗ್ಬೇಕ್ರಿ, ನೀರು ಜಾಸ್ತಿ ಬೇಕ್ರಿ. ಅದನ್ನ ಮಳೆಗಾಲ ಹಾಕೊಂಡ್ರಿ. ನೀವು ಬೋರ್ ಹಾಕ್ಸೋದು ಇವೆಲ್ಲ ಪ್ರಯೋಗ ಮಾಡಿದ್ರೆ? ಬೋರ್ ಹಾಕ್ಸೋದು ಪ್ರಯೋಗ ಮಾಡಿಲ್ರಿ ಸರ್, ಮಾಡ್ಬೇಕನ್ನೋದು ಐತ್ರಿ. ಏನೈತೆ ಅಂದ್ರೆ, ಈಗ ಮಳೆ ನೀರನ್ನ ತಡೆಯೋದಕ್ಕೆ ಬದುಗಳು ನಿರ್ಮಾಣ ಮಾಡೋದು, ಕೃಷಿ ಹೊಂಡ ನಿರ್ಮಾಣ ಮಾಡೋದು, ಇಂಥವ್ ಏನಾದ್ರು ಪ್ರಯೋಗ ಮಾಡಿದ್ರೆ? ಇಂತ ಮಾಡಿದ್ರಿ ಸರ್, ಮಾಡಕ್ ಈಗ ಬೇಕಲ್ರಿ. ಈಗ ಹೇಗಿದೆ ನಿಮ್ಮ ಹೊಲ? ಹೆಂಗಿದೆ ಸಮವಾಗಿದೆಯೋ ಅಥವಾ? ಒಂದು 1.5 ಎಕರೆ ಸಮ ಐತ್ರಿ. 1 ಎಕರೆ ಸ್ವಲ್ಪ ಡೌನ್ ಐತ್ರಿ. ಸ್ವಲ್ಪ ಡೌನ್ ಐತ್ರಿ, ಅದು ಭಾಳ ಡೌನ್ ಇಲ್ರಿ, ಸ್ವಲ್ಪ ಡೌನ್ ಐತಿ. ರೋಡಿ ಈಚೆ ಕಡೆ ಒಂದು ಮಸರ್ ರೀ, ಕೆಂಪ್ ಮಸರ್ ಬೀಸೈತ್ರಿ, ಅದು ಲೆವೆಲ್ ಐತ್ರಿ. ಅದು ನೀರ್ ಎತ್ತ ಒಂದ್ ನೀರ್ ಹೋಲ್ ಬಿಡ್ರಿ. ಅದು ಇದ ಸ್ವಲ್ಪ 1.5 ಎಕರೆ ಸ್ವಲ್ಪ ಇಳುವಾಕತ್ರಿ, ಅಲ್ಲ ಡೌನ್ ಆಗತ್ರಿ ಅದು. ಈಗ ನೀವು ನಿಮ್ ಭಾಗದಲ್ಲಿ ಮಳೆ ಆಶ್ರಯಿಸ್ಕೊಂಡೇ ಕೃಷಿ ಮಾಡ್ತಾ ಇರೋದ್ರಿಂದ ಯಾವುದೇ ವಾಣಿಜ್ಯ ಬೆಳೆಗಳನ್ನಾಗ್ಲಿ ಬೆಳಿಲಿಕ್ಕಾಗಲ್ಲ. ಈ ಸಜ್ಜೆ, ಮೆಕ್ಕೆಜೋಳ, ಹಬ್ಬಸೇಂಗಾ ಇಂಥವನ್ನೇ ಮಾಡ್ಕೊಂಡು ಹೋಗ್ತೀರಿ. ಈಗ ಹಬ್ಬಸೇಂಗಾ ಎಷ್ಟು ವರ್ಷ ಬೆಳೆದಿದ್ರಿ ನೀವು? ಹಬ್ಬಸೇಂಗಾ ನಾವು ಇನ್ನೂ ಸಣ್ಣವ್ರಿದ್ದೇವೆ ಬಿಡ್ರಿ ಸರ್, ಅವಾಗ ಅವಾಗ ಬೆಳೆದ್ರಿ. ಆಮೇಲೆ ಬಿಟ್ಬಿಟ್ಟಿದ್ರಿ? ಏನ್ರಿ, ಅವಾಗ ಬಿಟ್ಬಿಟ್ರಿ ಎಲ್ಲ. ಈಗ ಅದು ಇಳುವರಿ ಬರಲ್ರಿ, ಮಳೆಗಾಲ ಒಂದು ಸರಿ ಆಗಲ್ಲ. ಹೀಗಾಗಿ ಇವು ನಾನಾ ಥರ ಬಂದ್ಬಿಟ್ಟು ನೋಡ್ರಿ. ಈಗ ಇವು ಮೆಕ್ಕೆಜೋಳ ಅಂತ ಬಂತ್ರಿ, ಈ ಸಜ್ಜೆ ಅಂತ ಬಂತ್ರಿ, ಈಗ ಇದನ್ನಾಗ ಕಟ್ಬಿಟ್ರಿ. ಈಗ ಹಬ್ಬಸೇಂಗಾ ಬಿಟ್ಟು ಇಳುವರಿನ ಬರಲ್ರಿ, ಅದು ಮಳೆಗಾಲ ಒಂದು ಆಗಲ್ಲರಿ ಸರ್. ಅವಾಗ ಅವ್ ಮಳೆಗಾಲ ಕಮ್ಮಿ ಆತಲ್ಲ, ಅದಕ್ಕೆ ಶೇಂಗಾಕಾಲ ಬಿಟ್ಬಿಡ್ರಿ ಬಿಡ್ರಿ. ಈಗಿಂತ ಒಂದ್ ಸ್ವಲ್ಪ ಮಳೆ ಆತಂದ್ರೆ ಇವು ಬೆಳೆ ಬರ್ತಾವ್ರಿ, ಸಜ್ಜೆ ಬೆಳೆ ಏನ್ರಿ. ಅದು ಮೆಕ್ಕೆಜೋಳಕ್ಕೆ ಮಾತ್ರ ಮಳೆ ಬೇಕ್ರಿ. ಅದಕ್ಕೆ ಅಂದ್ರೆ ನಿಮ್ಮ ಭಾಗದಲ್ಲಿ ಮಳೆ ಕಡಿಮೆ, ಹೊಲದ ಕೆಲಸಗಳು ಕಡಿಮೆ, ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಈ ಭಾಗದಲ್ಲಿ. ಸೊ ಹಂಗಾಗಿ ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಅಂತ ಕೇಳಿದ್ವಿ. ಹೌದೌದ್ರಿ. ಎಲ್ಲೆಲ್ಲಿ ಹೋಗ್ತೀರಿ? ಏನೇ ಉಡುಪಿ, ಮಂಗಳೂರು, ಗೋವಾ, ಮಹಾರಾಷ್ಟ್ರ ಹೋಗಿರಿ. ವರ್ಷ ಒಂದೊಂದ್ ಕಡೆ ಹೋಗ್ತೀರಾ? ಹಿಂಗೆ ಹೇಳ್ರಿ. ವರ್ಷ ಅಂದ್ರಿ, ಈಗ ನಾವು ಒಂದ್ 4-5 ವರ್ಷದ ಮುಂದೆ ಹೋಗಿದ್ರಿ ರತ್ನಗಿರಿ ಅಂತ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಹೋಯ್ದ್ರಿ. ಮತ್ತೊಂದು 15 ವರ್ಷ ಮುಂದೆ ಗೋವಾಕ್ ಹೋಯ್ದ್ರಿ. ಗೋವಾ ಬೋಟ್ ಈಗ ಉಡುಪಿ ಗಂಟ್ರಿ ನೋಡ್ರಿ. ಉಡುಪಿಗೆ ಹೋಗ್ತೀರಿ ನೋಡ್ರಿ. ಗೋವಾದಲ್ಲಿ ಏನ್ ಮಾಡ್ತಾ ಇದ್ರಿ? ಗೋವಾದಲ್ಲಿ ಬೋಟ್ನಾಗ್ರಿ ಮೀನ ಹಿಡಿಯೋದ್ರಿ. ಮೀನ ಹಿಡಿಯೋ ಕೆಲಸ ನೋಡ್ರಿ. ಅಲ್ಲಿ ಏನು ಮೀನು ಹಿಡಿಯೋದ ನಿಮ್ ಕೆಲಸ? ಮೀನು ಹಿಡಿದ್ರಿ. ಅಲ್ಲಿ ಹೆಂಗೆ ಕೂಲಿ ಲೆಕ್ಕನ ಅಥವಾ ಹೆಂಗೆ? ಕೂಲಿ ತಿಂಗಳಿಗೆ 3,000 ಕೊಡ್ತಿದ್ರಿ ನಾವು ಹೋದಾಗ. ಈಗ 15 ವರ್ಷದ ಮುಂಚೆ. ಹ್ಞೂ ರೀ. ಈಗ ಯಾವ್ದಾರು ಬಲ್ ಬರೋಂದ್ರೆ 10,000 ರೂಪಾಯಿ ಇರ್ಬೋದ್ರಿ ಈಗ. ಈಗ ತಿಂಗಳಿಗೆ ಹ್ಞೂ ರೀ. ರತ್ನಗಿರಿಯಲ್ಲಿ ಅಲ್ಲಿ ಏನ್ ಮಾಡ್ತಿದ್ರಿ? ರತ್ನಗಿರಿ ಅಲ್ಲಿ ಮೀನು ಹಿಡಿದ್ರಿ. ಮೀನು ಸಮುದ್ರ. ಅಲ್ಲಿ ನಾವು ಹೋದಾಗ 300 ರೂಪಾಯಿ ಇತ್ತು ರೀ ಅವಾಗ. ಹ್ಞೂ ರೀ, ಒಂದು ತಿಂಗಳಿಗೆ ಅಷ್ಟೇ. ಅವಾಗ ಅಷ್ಟೇ ಅವಾಗ. ಆಮೇಲೆ ಈಗ ನೀವು ಅವೆರಡು ವೃತ್ತಿಯನ್ನು ಬಿಟ್ಟರೆ ಈಗ ಇದಕ್ಕೆ ಹೋಗ್ತೀವಿ ಉಡುಪಿಯಲ್ಲಿ. ಉಡುಪಿಯಲ್ಲಿ ಏನೇನು ಮಾಡ್ತೀವಿ? ಉಡುಪಿ ಈ ತೆಂಗಿನ ತೋಟದ ಕೆಲಸ ಮಾಡಿದ್ರಿ. ಅಲ್ಲಿ ಎಲ್ಪರ್ ಕೆಲಸ ಮಾಡಿದ್ರಿ. ಇವಾಗ ಈಗ ಗೌಂಡರ್ ಕೈಯಾಗ ಕೆಲಸ ಮಾಡಿದ್ರಿ. ಈ ತೋಟದಾಗ ಕೆಲಸ ರೀ ಅಲ್ಲಿ ಅಡಿಕೆ ತೋಟ. ಇಂಥದ್ದೇ ಕೆಲಸ ಅಂತ ಇರಲ್ಲ. ಇರಲಿಲ್ಲರಿ, ಎಲ್ಲ ನಾನಾ ಥರ ಕೆಲಸ ಅದಾವೆ ಅಲ್ಲಿ. ಅಲ್ಲ, ಈಗ ನೀವು ಉಡುಪಿಗೆ ಹೋಗ್ಬೇಕಂತ ನಿರ್ಧಾರ ಮಾಡ್ತೀರಿ, ಯಾರಾದರೂ ಇಂಥ ಕೆಲಸ ಇದೆ ಅಂತ ಫಿಕ್ಸ್ ಮಾಡಿ ಕರ್ಕೊಂಡು ಹೋಗ್ತಾರಾ ನಿಮ್ಮನ್ನ, ಅಥವಾ ನೀವೇ ಹೋಗಿ ಅಲ್ಲಿ ಹೋಗಿ ಕೆಲಸ ಹುಡುಕಾಡ್ಕೊಂತಾರ ಹೇಗೆ? ಹೇಳ್ರಿ, ತಾವ ಬಂದು ನಾವೊಂದು ಅಲ್ಲಿ ನಿಂದಿರ್ಬೇಕ್ರಿ. ಒಂದು ಸರ್ಕಲ್ ಐತ್ರಿ ಅಲ್ಲಿ ಉಡುಪಿಯಲ್ಲಿ. ಉಡುಪಿಯಲ್ರಿ, ಸರ್ಕಲ್ ನಿಂತಂದ್ರೆ ಅವ್ರು ಬರ್ತಾರೆ. ಅವ್ರು ಕೆಲಸದಾರ ಬಂದು ಕೆಲಸ ಮಾಡ್ಸಾರ ಬರ್ತಾರೆ. ಅವ್ರು ಮೇಸ್ತ್ರಿಗಳು, ಮೇಸ್ತ್ರಿಯಾರು ಬರ್ತಾರೆ ನಮ್ಗೆ ಕೆಲಸಕ್ಕೆ ಬರ್ತಾರ ಅಂತ ಕೇಳ್ತಾರೆ ಅವರು. ನಾವು ಉಳ್ಕೊಂಡು ಹೋಗ್ತೀವಿ. ಈಗ ನೀವು ಅಲ್ಲಿ ಹೋಗ್ತೀರಿ, ಹೋಗಿ ಎಲ್ಲಿ ಉಳ್ಕೊಳ್ಳೋದು ಇವೆಲ್ಲ ಹೇಗೆ? ಅಲ್ಲಿ ರೂಮ್ ಕೊಡ್ತಾರೆ, ಬಾಡಿಗೆ ರೂಮ್ ಸಿಗ್ತಾವ್ರಿ. ಸಿಗ್ತಾವ? ಎಷ್ಟಿರುತ್ತೆ ಬಾಡಿಗೆ? ಎಲ್ಲ ಬಾಡಿಗೆ 500 ರೂಪಾಯಿ ಅದ ರೀ ತಿಂಗಳಿಗೆ. ರೀ ತಿಂಗಳಿಗೆ 500 ರೂಪಾಯಿ ಬಾಡಿಗೆ ಇರ್ತದ? ನಿಮ್ಮ ಹಾಗೆ ನಿಮ್ಮ ಭಾಗದಿಂದ ಬಹಳ ಜನ ಹೋಗ್ತಾರ ಹೇಗೆ? ಹೋಗಿ ಕಮ್ಮಿ ಆಯ್ತು ರೀ ಸರ. ಯಾಕಂದ್ರೆ ಈಗ ನೀರಾವರಿ ಮಾಡ್ಕೊಂಡ್ರಿ, ಬೋರ್ ಹಾಕ್ಸಾರ ಅತ್ಯಂತ ಈಗ ಕಮ್ಮಿ ಆಯ್ತು ರೀ. ಇವಾಗ ಈಗ ಹೆಚ್ಚೆಚ್ಚಿಗೆ ಜನ ಮನ್ಯಾಗ ಸುಮ್ನೆ ಖಾಲಿ ಪೀಲಿ ಅನ್ನೋದು ಕೊಕ್ಕ ನೋಡ್ರಿ. ಮತ್ತೇನ, ಈಗ ಉಡುಪಿಗೆ ಎಷ್ಟು ವರ್ಷ ಹೋಗಿದ್ರಿ ನೀವೆಲ್ಲ? ನಾವೀಗಲೇ ಒಂದ್ 8 ವರ್ಷ ಆಗ್ಬಿಡ್ರಿ ಹೋಗಕ್ಕೆ. ಹೋಗ್ಲಿಕ್ಕೆ ವರ್ಷ ಹೋಗ್ತೀರಿ? ವರ್ಷ ಯಾವ ತಿಂಗಳಲ್ಲಿ ಹೋಗ್ತೀರಿ? ನಾವಂದ್ರೆ ಈಗ ನವಂಬರ್ನಾಗೆ ಮುಂಗಾರು ಬೆಳೆ ಅದು ಇದೆಲ್ಲ ಕೆಲಸ ಮುಗಿಸಿ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀರಿ. ಎಷ್ಟು ತಿಂಗಳು ಕೆಲಸ ಇರುತ್ತೆ ಅಲ್ಲಿ? ಅಲ್ಲಿ 3 ತಿಂಗಳು ಬಹಳ ಜೋರ್ ಇರ್ತಾರೆ ಕೆಲಸ. ಏನೇನ್ ಕೆಲಸ ಇರ್ತದೆ ಆ ಟೈಮಲ್ಲಿ? ಅಲ್ಲಿ ಆ ಟೈಮ್ನಲ್ಲಿ ಬಿಲ್ಡಿಂಗ್ ಕಟ್ಟವ್ರಿ, ಆಮೇಲೆ ತೋಟದ ಕೆಲಸ ಮಾಡಿಸ್ತಾರ್ರಿ, ತೋಟ ಆಮೇಲೆ ಈ ಬಿಲ್ಡಿಂಗ್ ಕೆಲಸ. ಈ ಬಿಲ್ಡಿಂಗ್ ಕೆಲಸ ಕೆಳಗೆ ಹೋದ್ರೆ ಕಟ್ಟಡ ಕಾರ್ಮಿಕರಾಗಿ ಅಲ್ಲಿ ಹೋಗ್ತಾರೆ ಕೆಲಸಕ್ಕೆ ದಿನಗೂಲಿ? ಅದು ಹ್ಞೂ ದಿನಗೂಲಿ. ಅವತ್ತಿನ ಕೂಲಿ ಅವತ್ತೇ ಕೊಡ್ತಾರೆ? ಅವತ್ತೇ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಲ್ಲಿ? 600 ರೂಪಾಯಿ ಕೊಡ್ತಾರೆ. 600 ರೂಪಾಯಿ. ಈ ತೋಟದ ಕೆಲಸಗಳಾದ್ರೆ ಅದನ್ನ ಅಷ್ಟೇ ಸೇಮ್, 600 ರೂಪಾಯಿ ಕೂಲಿ ಎಲ್ಲ ಸೇಮ್. ಒಂದ ಫಿಕ್ಸ್ ಬರ್ರಿ. ಅಂದ್ರೆ ನಿಮ್ಗೆ 30 ದಿನನೂ ಕೆಲಸ ಆಲ್ಟರ್ನೇಟಿವ್ ಸಿಗ್ತಿರ್ತದ? ಸಿಗುತ್ತೆ. ಒಂದು ವಾರದಾಗ ಒಂದ್ ತಿಂಗಳದಾಗ ಒಂದ್ ವಾರ ರಜಾ ಹಾಕವ್ರಿ. ಅತ್ತೆ ತಗೊಂಡ್ರೆ ಒಂದು ತಿಂಗಳದಾಗ ಒಂದ್ ವಾರ ರಜಾ ಹಾಕ ನೋಡ್ರಿ. ಈಗ ನೀವು ಈ ಉತ್ತರ ಕರ್ನಾಟಕದ ಬಯಲು ಪ್ರದೇಶದಲ್ಲಿ ಬೆಳೆದಿರ್ತೀರಿ, ಇಲ್ಲಿಯ ವಾತಾವರಣ, ಇಲ್ಲಿಯ ಹವಾಮಾನಕ್ಕೆಲ್ಲ ಹೊಂದಾಣಿಕೆ. ಈ ದಕ್ಷಿಣ ಕನ್ನಡ ಈ ಉಡುಪಿ ಇಂತಲ್ಲೆಲ್ಲ ಹೋದಾಗ ಅಲ್ಲಿಯ ಪರಿಸರ ಎಲ್ಲ ನಿಮ್ಗೆ ಹೊಂದಾಣಿಕೆ? ಹೊಂದಾಣಿಕೆ ಬರ್ತಾರೆ, ಹೊಂದಾಣಿಕೆ ಆಗುತ್ತೆ ಅಲ್ಲಿ. ಅಲ್ಲಿ ಸ್ವಲ್ಪ ವಾತಾವರಣ ಚಲೋ ಆಗುತ್ತೆ. ಮತ್ತೆ ಅಲ್ಲಿ ಹೋದ್ಮೇಲೆ ಏನಾದ್ರೂ ಏನೇನೋ ಬರಲ್ ಬಿಡ್ರಿ ಅಲ್ಲಿ. ಅಲ್ಲಿ ಸ್ವಲ್ಪ ಆರಾಮ ಇರ್ತಾನೆ ಮುಂಚೆ. ಹವಾಮಾನ ಸ್ವಲ್ಪ ಕ್ಲಿಯರ್ ಆಗುತ್ತಲ್ಲ ಇಲ್ಲಿ, ಆ ಸಮುದ್ರ ಅಲ್ವಾ. ಈಗ ನೀವು ಒಂದ್ ಭಾಗದಿಂದ 4-5 ಜನ ಹಿಂಗೆ ಕೆಲಸ ಹುಡುಕಾಡ್ಕೊಂಡು ಹೋಗ್ತೀರ ಅಂತ ಇಟ್ಕೊಳ್ಳಿ, ಎಲ್ಲರೂ ಒಂದ್ ಕಡೆ ಇರ್ತೀರಾ ಅಥವಾ ಒಂದ್ ಕಡೆ ಬರ್ತೀರಿ? ಒಮ್ಮೆ ಬೇರೆ ಬೇರೆ ಆಗ್ತಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗ. ಒಂದ್ ಕಡೆ ಇರ್ತಾವ್ರಿ, 4 ಮಂದಿ ಹಂಗೆ ಒಂದ ಕಡೆ ಇರ್ತಾವ. ಪ್ರತಿ ದಿನ ನೀವು ಹೋಗಿ ಅಲ್ಲಿ ಕಾಯ್ಬೇಕಾ? ಹ್ಞೂ ಕಾಯ್ಬೇಕ್ರಿ ಸರ. ಅಲ್ಲ ಕಾಯ್ಬೇಕ್ರಿ. ಯಾರು ಬರ್ತಾರೆ, ಯಾರು ಕೆಲಸ ಕರ್ಕೊಂಡು ಹೋಗ್ತಾರೆ? ಒಬ್ಬ ಕಾಯಂ ಒಂದು ತೋಟ ಬಿತ್ತರಿ, ಒಂದ್ 3-4 ಎಕರೆ ಇರ್ತಾರೆ ಅದು. ಅಲ್ಲಿ ಫಿಕ್ಸ್ ಒಂದ್ 8-15 ದಿನ ಸಿಗತ್ರಿ ಒಂದ ಕಡೆ. 15. ಈ ತೋಟದಲ್ಲಿ ಏನ್ ಕೆಲಸ ನಿಮ್ಗೆ ಅಲ್ಲಿ? ಏನ್ ಕಸ ಕೆತ್ತದ್ರಿ? ಕಸ ತೆಗೆಯೋದು. ಕಸ ತೆಗೆಯೋದು, ಟೀ ಕಟ್ಟಿ ತೆಗ್ ಮಾಡಿ ಅವನ್ನ ಟೀ ಕಟ್ಟಿ ಬೇಸ್ ಸ್ವಚ್ಛ ಮಾಡೋದ್ರಿ. ಗಡ್ಡಾಗ್ರಿ ಎಲ್ಲ ಕ್ಲೀನ್ ಮಾಡೋದು. ಎಲ್ಲ ಸ್ವಚ್ಛ ಮಾಡಿ ಗೊಬ್ಬರ ಅದಕ್ಕ ಈಗ ಕೊಟ್ಟಿ ಗೊಬ್ಬರ ಹಾಕ್ತಾರ್ರಿ. ಆಮೇಲೆ ಹಿಂಡಿ ಅಂತಾರ್ತಾರೆ, ಹಿಂಡಿ ಹಾಕ್ತಾರ, ಉಪ್ಪು ಹಾಕ್ತಾರ, ಈ ಎಲ್ಲ ಕೆಲಸ ಮಾಡ್ತೀರಿ. ಸೊ ಹಿಂಗೆ ನೀವು ಅಲ್ಲಿ ಕೆಲಸಕ್ಕೆ ಹೋಗ್ತೀರಿ. ಅಲ್ಲಿ ಒಂದು 3 ತಿಂಗಳಂದ್ರೆ ಖರ್ಚು ವೆಚ್ಚ ತೆಗೆದು ಎಷ್ಟು ಲಾಭ ಮಾಡ್ಕೊಂಡ್ಬರ್ತೀವಿ? ಒಂದ್ ತಿಂಗಳಿಗೆ ಖರ್ಚು ಕೆಲಸ ಎಲ್ಲ ತೆಗೆದ್ರಿ, ಅದು ಒಟ್ಟ ಒಂದ್ ತಿಂಗಳು ಕಂಟಿನ್ಯೂ ಕೆಲಸನಪ್ಪ ಅಂದ್ರೆ ಒಂದು 15,000 ತರಬಾದ್ರಿ. ಒಂದ್ ತಿಂಗಳಿಗೆ ನಿಮ್ ಮುಂದೆ ಇದು ಕಂಟಿನ್ಯೂ ಹಿಂಗೇನಾ ವೃತ್ತಿ ನಿಮ್ದು? ಯಾಕೆ ಮತ್ತೆ ಮುಂದೆ ಯಾವ್ದಾರು ಮಾಡ್ಬೇಕ್ರಿ? ಮತ್ತೆ ಅಲ್ಲಿ ಹೋದ್ರೆ ಆಗ್ರಿ, ಅಲ್ಲಿ ಹೋದ್ ಬಿಟ್ಕೋಬೇಕ್ರಿ. ಇನ್ನು ನಾವ್ ಏನ್ರ ಮಾಡ್ಕೊಂಡ್ ಹೋಗ್ಬೇಕ್ರಿ. ಸಲ ನೀರಾವರಿ ಪಾರಾವರಿ ಅಂತ ಮಾಡ್ಕೊಂಡ್ ಹೋಗ್ಕೊಂಡ್ ಐತ್ರಿ. ಸಾಕ್ರಿ, ಹಿಂಗ್ ಮಾಡೋದು ಬಿಡ್ರಿ. ಸಾಕಂತೀರ? ಸಾಕ್ರಿ. ಏನು ವಯಸ್ಸಾಯ್ತು ಅಂತ? ವಯಸ್ಸನ ಆತ್ರಿ. ಆಮೇಲೆ ಸುಮ್ನ ಅಲ್ಲಿ ಏನ್ರಿ ಸರ್, ಅಲ್ಲಿ ಹುಡುಗ ಅದು ಹುಡುಗ ಉಪಯೋಗಿಲ್ಲ. ಸುಮ್ನ ಇಲ್ಲಿ ಅಲ್ರಿ, ಈಗ ಅಲ್ಲಿ ಹೋಗ್ತೀವಿ ಇಲ್ಲಿ ಮತ್ತೆ ಈಗ ಮನೆಗೆಲ್ಲ ಇನ್ನು ನೋಡ್ಕೊಬೇಕು ಅಲ್ಲಿ ಇಲ್ಲೆಲ್ಲ. ಮತ್ತೆಲ್ಲ ಖರ್ಚು ಗಿರ್ಸ ಮತ್ತೆ ನಾವು ಅತ್ತ ಹೋದ್ರ ಇಲ್ಲಿ ಮನೆಯಾಗ ಮತ್ತೆ ಈಗೆಲ್ಲ 8 ಸಾಲ ಮಾಡಿಬಿಡ್ತಾರ್ರಿ. ಅಲ್ಲಿ ತಾ ತರೋದು ಇಲ್ಲಿ ಕೊಡೋದು ಅಷ್ಟ ಅಷ್ಟ ನೋಡೋದು ಏನಾಗಲ್ಲ. ಅಲ್ಲಿ ಏನು ದುಡ್ದು ಏನು ಅಷ್ಟು ಸಂಬಂಧ ಮಾಡ್ದಾಗ ಬಿಡ್ರಿ. ಆಗಲ್ಲ ಆಗಲ್ಲ ರೀ, ಆಗ ಸುಮ್ಮನೆ ಜೀವನ ನಡೆಸೋದು ನೋಡ್ರಿ. ಅಷ್ಟ ಅದು ಅನಿವಾರ್ಯವಾಗಿ ಇಲ್ಲಿ ಕೆಲಸ ಇಲ್ಲ ಅನ್ನೋ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಹೋದ್ರಿ. ಇಲ್ಲದ್ರೆ ಅಲ್ಲಿ ಏನು ಉಪಯೋಗ ಬಿಟ್ರು ಹೋದ್ರು. ಈಗ ನಿಮ್ದೇ ಈಗ 3 ಎಕರೆ ಇದೆ, ಮತ್ತೆ ಈ 3 ಎಕರೆ ಜಮೀನನ್ನು ಇಟ್ಕೊಂಡು ಏನಾದ್ರೂ ನಿರಂತರವಾಗಿ ಬೆಳೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ಬೋದಲ್ವಾ? ಮಾಡ್ಬೇಕ್ರಿ, ಕೈಯಾಗಿಲ್ಲ ಅಲ್ರಿ, ಈಗ ದುಡ್ಡು ಬೇಕಲ್ರಿ. ಹ್ಞೂ ಮಾಡ್ಬೇಕನ್ನ ಬೇಕಲ್ರಿ. ದುಡ್ಡು ಇತ್ತಂದ್ರೆ ಮಾಡ್ಬೋದು ಬಿಡ್ರಿ, ದುಡ್ಡು ಕೈಯಾಗ ಇಲ್ದ ಕೈ ಸುಮ್ಮನೆ ನಾವು ಕೈ ಬಿಟ್ಟಿವ್ರಿ ಸರ್. ಇದು ಎಲ್ಲ ಸಣ್ಣ ರೈತರ ಸಮಸ್ಯೆಗಳಿವೆಲ್ಲವೂ ಸರ್ ನಿಮ್ಮಂತಹ ಸಣ್ಣ ಪುಟ್ಟ ರೈತರ ಸಮಸ್ಯೆಗಳಿವೆ. ಸಮಸ್ಯೆ ಕೈಯಲ್ಲಿ ಕಾಸಿರಲ್ಲ, ಭೂಮಿ ಇರ್ತದೆ, ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಏನಾದ್ರೂ ಇದ್ ಮಾಡೋಣ ಅಂದ್ರೂ ಈ ಬ್ಯಾಂಕ್ ಸಾಲಗಳು ಈ ತರದ್ದು ನಿಮ್ಗೆ ಸಹಾಯಕ ಆಗ್ತವ? ಸಹಾಯ ಆಗ್ಬಿಡ್ರಿ, ನಮ್ಗೆ ಸ್ವಂತ ಎಲ್ಲ ನಮ್ ಪಾಣಿ ಆಗ್ಬೇಕ್ರಿ, ಸ್ವಂತ ಪಾಣಿ ಬಂದ್ರೆ ಎಲ್ಲ ನೀವು ಬೆಳಿ ವಿಮಾ ತರ್ತಾವ್ರಿ. ಇಂಥವೆಲ್ಲ ಸರ್ಕಾರಗಳು ನಿಮ್ಗೆ ಈ ತರ ಸಣ್ಣ ರೈತರಿಗೆ ಸ್ವಲ್ಪ ಸಹಾಯ ಮಾಡೋದಕ್ಕೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡನ್ನು ಹಾಕ್ತಾರೆ, ಇಂಥವೆಲ್ಲ ಲಾಭಗಳು ತಗೊಂಡಿಲ್ಲ? ನಮ್ಮ ಸ್ವಂತ ಪಾಣಿ ಬೇಕ್ರಿ ಸರ್, ನಮ್ಮ ಸ್ವಂತ ನಮ್ಮ ಪಾಣಿ ಆತಂದ್ರೆ ಬರ್ತಾರೆ ಸರ್. ಈಗಿಲ್ಲ, ನೀವು ತಗೊಂಡಿಲ್ಲ? ಈಗ 4-5 ಮಂದಿ 5 ಮಂದಿ ಆಡ್ತಾ ಬಂದ್ರೆ ಈಗ ಅವ್ರ ಹೆಸರು ಇರ್ತಾರೆ, ಹಿರಿಯರ ಹೆಸರಲ್ಲಿ, ದೊಡ್ಡವ್ರ ಹೆಸರಲ್ಲಿ ಇರ್ತಾರೆ. ಅಟ್ಲೀಸ್ಟ್ ಅವ್ರ ಹೆಸರಿಗಾದ್ರೂ ನಿಮ್ಗೆ ತಗೊಳ್ತಾ ಇದ್ರ? ಯಾವ್ದ್ರಿ, ಅದು ಅವ್ರ ಹೆಸರಿಲ್ಲಾದ್ರೂ ತಗೊಳ್ತಾ ಇದ್ರ? ಏನ್ರಿ ಅವ್ರಿಗೆ ಗೊತ್ತಿರೀ ಸರ್, ನಮ್ಗೆ ಮಾಹಿತಿ ಇರಲ್ಲ ರೀ, ಅವ್ರ ಹೆಸರು ಇರ್ತಾರೆ, ಅವ್ರ ಕೈ ಇರ್ತಾವ ಪಾಣಿ. ಈ ತರದ ಸಮಸ್ಯೆ ಹಳ್ಳಿಗೆ ನಿಮ್ಮ ಭಾಗದಲ್ಲಿ ಇಂತ ಇದ್ದೇ ಇರ್ತಾವಲ್ಲ? ಹೌದ್ರಿ. ಅಂದ್ರೆ ಈ ಪರಂಪ ಭೂಮಿಯನ್ನ ಇನ್ನೂ ಮೊಟೇಶನ್ ಮಾಡಿಸ್ಕೊಂಡಿಲ್ಲ, ಹಂಚಿಕೆ ಆಗಿರೋದಿಲ್ಲ, ಹಾಗಾಗಿ ಸರ್ಕಾರದ ಯೋಜನೆಗಳನ್ನು ತಗೊಳಕ್ಕೂ ಕಷ್ಟ ಆಗ್ತದೆ. ಕಷ್ಟ ಆಗತ್ರಿ, ನಮ್ ನಮ್ಮ ಸ್ವಂತ ಪಾಣಿ ಬರ್ಬೇಕ್ರಿ, ಅವು ಮುಂದ್ರ ಹಾಕತ್ರಿ, ಆಗ ಗೌರ್ಮೆಂಟ್ ಕೊಡ್ತ್ರಿ, ಬೆಳೆ ಪರಿಹಾರ ಅಂತ ಬರ್ತ್ರಿ, ಬೆಳೆ ಹಾನಿ ಅಂತ ಬರ್ತಾ. ಏನ್ರಿ, ಒಟ್ ನಮ್ಮ ಸ್ವಂತ ಪಾಣಿ ಯಾರು ಬರ್ತ ನೋಡ್ರಿ? ನಿಮ್ಮ ಸ್ವಂತ ಪಾಣಿ ಇದ್ರೆ ಈ ತರದ ಅನುಕೂಲಗಳು ಆಗ್ತವೆ. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ ನೀವು? 3 ಜನ ಇದ್ರಿ. 3 ಜನ, ಗಂಡ ಹೆಂಡತಿ ಮಗ ಇದ್ದಾನೆ. ಈಗ ಮಗನಿಗೆ ಶಿಕ್ಷಣ ಕೊಡಿಸ್ತಾ ಇದ್ರೆ, ಏನ್ ಓದ್ತಾ ಇದ್ದಾನೆ ಮಗ? ಈಗ ಐಟಿಐ ಓದ್ತಾನೆ. ಐಟಿಐ ಓದ್ತಾನೆ. ಈಗ ಆ ಮಗನಿಗೂ ಸಹಿತ ಈ ಕೃಷಿ ಕೆಲಸಗಳನ್ನೆಲ್ಲ ಕಲಿಸ್ತಾ ಇದ್ರ? ಕಲಿಸ್ತವ್ರಿ, ಹೋಗ್ಕನ್ರಿ, ಹೊಲಕ್ಕೆ ಹೋಗ್ಕನ್ರಿ, ಕೆಲಸ ಮಾಡ್ತಾನ್ರಿ, ಆದಷ್ಟು ಕಲ್ಸ್ಬೇಕ್ರಿ. ಮತ್ತೆ ಅರ್ಧ ಮಾಡಿದ್ರೆ ಹೆಂಗ್ರಿ ಸರ್? ಎಲ್ಲಾದ್ರೂ ಇರ್ಬೇಕಲ್ರಿ, ಎಲ್ಲದೂ ಇರ್ಬೇಕು. ಓದು ಯಾಕ್ರಿ, ನಾವು ರೈತರು, ಓದು ಇರ್ಬೇಕು, ಓದು ಇರ್ಬೇಕ್ರಿ, ಇದು ರೈತಕಿನ ಇರ್ಬೇಕು, ರೈತಕಿ ಕೆಲಸನೂ ಗೊತ್ತಿರಬೇಕು. ಅಲ್ಲಿ ಏನೋ ಇರ್ಲಿದ್ರೆ ಇಲ್ಲಿ ಕೆಲಸ ಇರ್ತದೆ. ಇಲ್ಲಿ ಕೆಲಸ ಇರ್ತ್ರಿ. ಹೀಗಾಗಿ ಮಕ್ಕಳಿಗೆ ಸ್ವಲ್ಪ ನಾವು ವಸ್ತುರಿ ಬಿಡಲ್ರಿ, ಈ ರೈತಕ್ಕೆ ಇರ್ಬೇಕ್ರಿ ಸ್ವಲ್ಪ. ಮುಂದ ಅವ್ರಿಗೆ ಬೇಕಲ್ರಿ, ಮುಂದ ಅವ್ರಿಗೆ ದಾರಿ. ಈಗ ಓದಿನಂದ್ರ ನಾ ಹೇಳಕ್ ಬರಲ್ರಿ, ನೌಕರಿ ಆದ್ರೆ ಅದು ಓದಿರಲ್ರಿ, ಇಲ್ಲಕ್ರಲ್ಲಿ ಕಂಪನಿಯಾಗ ಹೋಗ್ಬೇಕು. ಈಗ ಐಟಿ ಹೋದ್ರೆ ಬೇರೆ ಬೇರೆ ಕಡೆ ಕಾರ್ಖಾನೆಗಳಿಗೆಲ್ಲ ಹೋಗ್ಬೇಕಾಗ್ತದೆ. ಈಗ ಈ ಕೊರೋನಾದ ಭಯದಿಂದ ಹಂಗೆಲ್ಲ ಹೋಗೋದು ಮುಂದೆ ಕಳಿಸೋದು ಕಷ್ಟ ಅನ್ಸುತ್ತೆ. ಅದ್ರ ಸಲ ಏನು ಬಿಟ್ಟು ಬಿಡಿಸ್ಬಿಟ್ಟಿವ್ರಿ. ಈಗ ಈ ಕಾಲೇಜ್ ಗಿಲೇಜ್ ಎಲ್ಲ ಬಂದದವ್ರಿ, ಇನ್ನೊಂದು ಸ್ವಲ್ಪ ದಿನ ಐತ್ರಿ ಓದೋದು, ಇನ್ನೊಂದು ಸ್ವಲ್ಪ ದಿನ ಓದಿನ್ರಿ, ಮುಂದೆ ಪ್ರಯತ್ನ ಮಾಡಿದ್ರಿ ಕಳಿಸ್ಬೇಕಂತ ಕಂಪ್ನಿಗೆ, ನೋಡ್ಬೇಕ್ರಿ. ಮತ್ತೆ ಓದ್ತಾನಂದ್ರೆ ಮುಂದೆ ಮತ್ತೆ ನೋಡೋದ್ರಿ, ಮತ್ತಿಲ್ಲ ನಾ ಕಂಪ್ನಿ ಹೋಗ್ಕೊಂಡು ಮತ್ತೆ ಕಂಪ್ನಿ ಕಳ್ಸೋದ್ರಿ. ಒಳ್ಳೇದು ಮಂಜಪ್ಪರೇ, ನಮ್ಮ ಈ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಕೃಷಿ ಜೀವನದ ಮತ್ತು ಕೃಷಿ ಕೆಲಸಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕೂಲಿ ಕೆಲಸಕ್ಕೆ ಹೋಗಿ ಹಾಗೂ ಹೀಗೂ ಮಾಡಿ ನಿಮ್ಮ ಜೀವನವನ್ನು ನಡೆಸಿಕೊಳ್ಳೋದಕ್ಕೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ಭೂಮಿ ಈಗ ಅದು ನಿಮ್ಮ ಪಹಣಿ ಬದಲಾವಣೆಯಾಗಿ ಮುಂದೆ ನಿಮ್ಮ ಸರ್ಕಾರದ ಬೇರೆ ಬೇರೆ ಯೋಜನೆಗಳನ್ನು ಲಾಭಗಳನ್ನೆಲ್ಲ ಪಡ್ಕೊಂಡು ಒಂದು ಉತ್ತಮ ಜೀವನ ನಡೆಸುವಂತಾಗಲಿ ಅಂತ ಹಾರೈಸ್ತಾ ನಮ್ಮೊಂದಿಗೆ ಇಷ್ಟೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಮಂಜಪ್ಪ ಕಲ್ಲೂರು ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ನಿಮಗಾಗಿ ಇರುವಂತಹ ಕೆಲವು ಸಲಹೆಗಳನ್ನ. ರಸಗೊಬ್ಬರ ಆಧುನಿಕ ಕೃಷಿಯ ಅವಿಭಾಜ್ಯ ಅಂಗವಾಗಿದೆ. ಅದರಲ್ಲೂ ರಂಜಕ ಬೇರುಗಳ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದ್ದು ಇದನ್ನು ಮೂಲ ಗೊಬ್ಬರವಾಗಿ ಬಳಸಲಾಗುತ್ತಿದೆ. ರಂಜಕವು ಗಿಡಗಳಲ್ಲಿ ಸೂರ್ಯನ ಶಕ್ತಿಯನ್ನು ಸಂಗ್ರಹಿಸುವ ಎಟಿಪಿಯ ಭಾಗವಾಗಿದ್ದು ಬೆಳೆಗಳ ಬೆಳವಣಿಗೆಗೆ ಅವಶ್ಯಕವಾಗಿದ್ದು ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ ಶರ್ಕರೆ ಪಿಷ್ಟಗಳನ್ನು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸಲು ಮತ್ತು ಬೆಳೆಗಳು ಶೀಘ್ರವಾಗಿ ಮಾಗಲು ಇದು ಬೇಕಾಗುತ್ತದೆ. ಮಣ್ಣಿನ ರಸಸಾರವು ರಂಜಕದ ಲಭ್ಯತೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹುಳಿಮಣ್ಣಿನಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂನ ಅಂಶವು ಹೆಚ್ಚಾಗಿರುತ್ತದೆ ಹಾಗೂ ಕ್ಷಾರ ಮಣ್ಣಿನಲ್ಲಿ ಕ್ಯಾಲ್ಸಿಯಂನ ಪ್ರಮಾಣವೂ ಹೆಚ್ಚಾಗಿರುತ್ತದೆ. ಈ ಎರಡೂ ಸಂದರ್ಭಗಳಲ್ಲಿ ರಂಜಕ ಕಬ್ಬಿಣ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಜೊತೆ ಸಂಯೋಜನೆಗೊಂಡು ಬೆಳೆಗೆ ಲಭ್ಯವಾಗುವುದಿಲ್ಲ. ಜೈವಿಕ ಗೊಬ್ಬರದಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಹೀಗೆ ಸ್ಥಿರಗೊಂಡಿರುವ ಅಲಭ್ಯ ರಂಜಕವನ್ನು ಕರಗಿಸಿ ಬೆಳೆಗೆ ದೊರೆಯುವಂತೆ ಮಾಡಿ ಬೆಳವಣಿಗೆಯನ್ನು ವೃದ್ಧಿಸುತ್ತವೆ. ಅಲ್ಲದೆ ಮಣ್ಣಿನಿಂದ ಹರಡುವ ರೋಗಗಳಿಂದ ರಕ್ಷಿಸಿ ವಿವಿಧ ವಿಟಮಿನ್, ಹಾರ್ಮೋನ್, ಅಮೈನೋ ಆಮ್ಲಗಳನ್ನು ಸ್ರವಿಸಿ ಬೆಳೆಗಳನ್ನು ಪೋಷಿಸುತ್ತವೆ ಮತ್ತು ರಂಜಕ ಗೊಬ್ಬರದ ಬೇಡಿಕೆಯನ್ನು ಕಡಿಮೆಗೊಳಿಸುವಲ್ಲಿ ಸಹಕಾರಿಯಾಗುತ್ತದೆ. ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಕಂಡುಬರುತ್ತವೆ. ಆದರೆ ಈ ಸೂಕ್ಷ್ಮಾಣುಜೀವಿಗಳಲ್ಲಿ ವೈವಿಧ್ಯತೆ ಇದ್ದು ರಂಜಕ ಕರಗಿಸುವ ಪ್ರಮಾಣವು ಜೀವಿಯಿಂದ ಜೀವಿಗೆ ಬೇರೆಯಾಗಿರುತ್ತದೆ. ಹಾಗಾಗಿ

ಎರಡನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ. ನಿಲ್ಲಿಸೋಣ ಮಳೆ ಕೊಡು ಎಂದು ಕೇಳೋಣ, ಮೂಡುವ ಮೂಡವ ನಿಲ್ಲಿಸೋಣ ಮಳೆ ಕೊಡು ಎಂದು ಕೇಳೋಣ, ಮಳೆ ಕೊಡು ಎಂದು ಕೇಳೋಣ. ನೀಡುವ ಮೂಡವ ಹಿಡಿಯೋಣ ಮಳೆ ನೀರನ್ನು ತರಿಸೋಣ, ನೀಡುವ ಮೂಡವ ಹಿಡಿಯೋಣ ಮಳೆ ನೀರನ್ನು ತರಿಸೋಣ, ಮುನಿದ ಮೂಡವ ನಿಲ್ಲಿಸೋಣ ಮುನಿಸಿಗೆ ಕಾರಣ ಅರಿಯೋಣ, ಮುನಿದ ಮೂಡವ ನಿಲ್ಲಿಸೋಣ ಮುನಿಸಿಗೆ ಕಾರಣ ಅರಿಯೋಣ. ಹಾರುವ ವಿಮಾನ ಏರೋಣ ಬೆಳ್ಳಿಯ ಆಯುಡಿತ್ತೋಣ, ಹಾರುವ ವಿಮಾನ ಏರೋಣ ಬೆಳ್ಳಿಯ ಆಯುಡಿತ್ತೋಣ, ರಾಕೆಟ್ ಗನ್ನು ಹಾರಿಸೋಣ ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ, ರಾಕೆಟ್ ಗನ್ನು ಹಾರಿಸೋಣ ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ಮೋಡದಿ ಬಿತ್ತನೆ ಮಾಡೋಣ ಮಳೆಯ ಬೆಳೆಯನ್ನು ತೆಗೆಯೋಣ, ಮೋಡದಿ ಬಿತ್ತನೆ ಮಾಡೋಣ ಮಳೆಯ ಬೆಳೆಯನ್ನು ತೆಗೆಯೋಣ, ಮೋಡದಿ ಬಿತ್ತನೆ ಮಾಡೋಣ ನದಿಗಳ ಒಡಲನ್ನು ತುಂಬೋಣ, ಮೋಡದಿ ಬಿತ್ತನೆ ಮಾಡೋಣ ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ ಭೂಮಿಯ ದಾಹವ ತಣಿಸೋಣ, ಮೋಡದಿ ಬಿತ್ತನೆ ಮಾಡೋಣ ಭೂಮಿಯ ದಾಹವ ತಣಿಸೋಣ, ಮೋಡದಿ ಬಿತ್ತನೆ ಮಾಡೋಣ ಭೂಮಿಯ ಬಾಳನ್ನು ಬೆಳಗೋಣ, ಮೋಡದಿ ಬಿತ್ತನೆ ಮಾಡೋಣ ಭೂಮಿಯ ಬಾಳನ್ನು ಬೆಳಗೋಣ, ಓಡುವ ಮೋಡವ ನಿಲ್ಲಿಸೋಣ ಮಳೆ ಕೊಡು ಎಂದು ಕೇಳೋಣ, ಓಡುವ ಮೋಡವ ನಿಲ್ಲಿಸೋಣ ಮಳೆ ಕೊಡು ಎಂದು ಕೇಳೋಣ, ಮಳೆ ಕೊಡು ಎಂದು ಕೇಳೋಣ, ಮಳೆ ಕೊಡು ಎಂದು ಕೇಳೋಣ. ಇದುವರೆಗೆ ಕುಮಾರ್ ಕಣವಿಯವರು ಹಾಡಿರುವ ಕೃಷಿ ಗೀತೆಗಳನ್ನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಹೊತ್ತಾಯ್ತು. ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನೀವು ಕೃಷಿ ಅನುಭವ ಕುರಿತು ಶ್ರೀ ಮಂಜಪ್ಪ ಕಲ್ಲೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ, ರೈತರಿಗೆ ಸಲಹೆಯನ್ನು ಕೇಳಿದಿರಿ, ಮಲ್ಲಣ್ಣ ಬಡಿಗೇರ್ ಹಾಗೂ ಕುಮಾರ್ ಕಣವಿಯವರು ಹಾಡಿರುವ ಕೆಲವು ಕೃಷಿ ಗೀತೆಗಳನ್ನು ಸಹ ಕೇಳಿದಿರಿ. ಇನ್ನು ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಸಹಜ ಕೃಷಿ ಕುರಿತು ಕೊಪ್ಪಳ ತಾಲೂಕು ಮುಸಲಾಪುರದ ಯುವ ರೈತರಾದ ಶ್ರೀ ಶ್ರೀ ಶ್ರೀನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಅಲ್ಲಿವರೆಗೂ ಅವರೊಂದಿಗೆ ಸಂದರ್ಶನದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ